ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024ರಿಂದ ಫೆಬ್ರವರಿ 2025ರವರೆಗೆ 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತದ ಧ್ರುವದಿಂ ದಕ್ಷಿಣ ಧ್ರುವಕು ಚುಂಬಕ ಗಾಳಿ. ಮಣ್ಣಿನ ಮಗ ಇವತ್ತಿನ ಈ ಕಾರ್ಯಕ್ರಮದೊಳಗ ತೋಟಗಾರಿಕಾ ಬೆಳೆಗಳಲ್ಲಿನ ಅನುಭವ, ಈ ಕುರಿತು ಕಲಬುರಗಿ ತಾಲೂಕಿನ ತಾಡತೆಗನೂರು ಗ್ರಾಮದ ಹಿರಿಯ ರೈತರಾದ ಚಿತ್ರಶೇಖರ್ ಪರಶಿವಪ್ಪ ಗೋಳ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ಕಲಬುರಗಿ ತಾಲೂಕು ಜಿಲ್ಲೆಯ ತಾಡತೆಗನೂರು ಗ್ರಾಮದ ಹಿರಿಯ ರೈತರು ನಮ್ಮ ಜೊತೆಗಿದ್ದಾರೆ, ಚಿತ್ರಶೇಖರ್ ಪರಶಿವಪ್ಪ ಗೋಳ್ ಅವರು. ಕಳೆದ 4.5 ದಶಕಗಳಿಂದ ಕೃಷಿಯೊಳಗ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಅನುಭವ ಬಹಳ ದೊಡ್ಡದು. ಅನೇಕ ಕೃಷಿ ಕಾರ್ಯಕ್ರಮಗಳನ್ನು ಅವರು ಹಾಕೊಂಡಿದ್ದಾರೆ. ಆಮೇಲೆ ಸಮಗ್ರ ಕೃಷಿ ಕೂಡ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರು ಯಾಂತ್ರೀಕರಣ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ತಮ್ಮ ಹೊಲದೊಳಗೆ ಮಾಡಿಕೊಂಡು ಯಾವ ರೀತಿ ನಾವು ಕೂಲಿಯಾಳುಗಳನ್ನು ದೂರ ಇಟ್ಟು ಅಂತಂದ್ರೇನು ನಮಗ ಏನು ಶ್ರಮ ಆಗ್ತಾ ಇರ್ತದ ಮತ್ತ ಅವ್ರ ಮೇಲೆ ನಾವೇನು ಅವಲಂಬನೆ ಆಗ್ತಾ ಇರ್ತೀವಿ, ಅಂತ ಅವಲಂಬನೆಯನ್ನ ಯಾವ ರೀತಿ ಅವರು ಕಡಿಮೆ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವಗಳು ಕೂಡ ಅದಾವ. ಅದರ ಜೊತೆಗೆ ತೋಟಗಾರಿಕಾ ಬೆಳೆಗಾರರವರು ಬೇರೆ ಬೇರೆ ಬೆಳೆಗಳನ್ನ ಬೆಳೆದಿದ್ದಾರೆ. ಸುಮಾರು 35 ಎಕರೆ ಜಮೀನಿನೊಳಗ ಅವರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವರ ಅನುಭವಗಳು ತಮಗೆ ಪಾಠ ಆಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಚಿತ್ರಶೇಖರ್ ಪರಶಿವಪ್ಪಗಳವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಎಲ್ಲಾ ರೈತ ಬಂದವರಿ, ಕಳೆದ 4.5 ದಶಕಗಳಿಂದ ತಾವು ಕೃಷಿಯೊಳಗೆ ತೊಡ್ಕೊಂಡಿರಿ, ಅಂದ್ರ ಏನು ತಮ್ಮ ಓದು ಮುಗಿದ ಮೇಲೆ ಕೃಷಿಗೆ ಬಂದ್ರೆ ಹೆಂಗ? ನಾನು ಓದ್ತಾ ಇರಬೇಕಾದ್ರೆ ಫ್ಯಾಮಿಲಿದೊಳಗೆ ಅಡಚಣೆ ಬಂದ ಮೇಲೆ ನಾ ಓದು ಮಧ್ಯೆ ಬಿಟ್ಟು ಒಕ್ಕಲ್ತನಕ್ಕೆ ಅದೇ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸರ್. ನನಗ ಪಿತ್ರಾರ್ಜಿತ ಆಸ್ತಿ ಬಂದಿದ್ದು 35 ಎಕರೆ. ನಾನು ಇಲ್ಲಿವರೆಗೆ ಯಾವುದೇ ಒಂದು ಜಮೀನ್ ತಗೊಂಡಿಲ್ಲ, ಇದ್ದ ಜಮೀನೇ ಅಭಿವೃದ್ಧಿ ಮಾಡಿ ನಾನು. ಈಗ ನಮ್ಮ ಈ 25 ವರ್ಷದಿಂದ ಈ ಕಡೆ ಬೋರ್ವೆಲ್ ಏನ್ ಕಾನ್ಸೆಪ್ಟ್ ಬಂತು, ಅವಾಗ ನಾನು ಬೋರ್ವೆಲ್ ಹೊಡಿಬೇಕಂತ ಹೇಳಿ ಒಂದು ತಲೆಯಾಗ ಬಂತು. ಹೊಡೆದಾಗ ನನಗ ಸಾಕಷ್ಟು ನೀರು ದೊರಕಿತು. ಅಲ್ಲಿಂದ ನಂದೊಂದು ದಿಕ್ಕೆ ಬದಲಾಯಿತು ಅಂತ ಹೇಳಕ್ ಇಚ್ಛಾ ಪಡ್ತೀನಿ. ಅವಾಗ ನಾನು 15 ಎಕರೆ ಇರಿಗೇಷನ್ ಮಾಡಿದೆ. ಆ ಟೈಮ್ನೊಳಗೆ ನನಗೆ 97 ಫೀಟಿಗೆ 5 ಇಂಚ್ ನೀರು ಸಿಕ್ತು. ಒಂದು 5 HP ಮೋಟರ್ಲಿಂದ 15 ಎಕರೆ ನೀರಾವರಿ ಮಾಡಿದ್ದೀನ. ಹಗಲು ರಾತ್ರಿ ಮೋಟರ್ ನಡೆಸಿ ಅಂದ್ರೆ ಅವಾಗ 24 ಅವರ್ಸ್ ಕರೆಂಟ್ ಇರ್ತಿತ್ತು, ಇಂಟ್ರಪ್ಷನ್ ಇರ್ತಿದ್ದಿಲ್ಲ. ಹಂಗೆಲ್ಲ ಮಾಡಿ ಅದರಲ್ಲಿಂದ ನಾ ಸುಧಾರಿಸ್ಕೊಂಡಂಗೆ ಈಗ ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಈ ಎಲ್ಲಾ ವಿಜ್ಞಾನಿಗಳದು ಅಧಿಕಾರಿಗಳದು ಸಲಹೆ ಸೂಚನೆ ತಗೊಂಡು ಸರ್ಕಾರದಾಗ ಬರ್ತಕ್ಕಂತ ಯೋಜನೆಗಳದು ಲಾಭ ಪಡ್ಕೊಂಡು ನಾನು ಡ್ರಿಪ್ ಇರಿಗೇಷನ್ ಮಾಡೋದಾಗ್ಲಿ, ಪಪಾಯಿ ಮಾಡೋದು, ಬಾಳೆ ಮಾಡೋದು, ಈ ಲಿಂಬಿ ಗಿಡ ಮಾಡೋದು, ಇಂಥವೆಲ್ಲ ಮಾಡ್ತಾ ಇವತ್ತು ಒಂದು ಸ್ಟೇಜಿಗೆ ಬಂದು ನಿಂತಿದ್ದೇನೆ ಅಂತ ಹೇಳಕ್ ನನಗೆ ಬಹಳ ಖುಷಿ ಅನಿಸ್ತದ. ನಾವೆಲ್ಲ ಮೊದಲು ಅಷ್ಟೇನು ಗೊಬ್ಬರ ಯೂಸ್ ಮಾಡ್ತಿದ್ದಿಲ್ಲ, ಇವೆಲ್ಲ ಹೈಬ್ರಿಡ್ ಕ್ರಾಪ್ ಬಂದ್ಮೇಲೆ ಅವಕ್ಕೆ ಮಾಡ್ಬೇಕಂತ ಹೇಳಿದಾಗ ವಿಜ್ಞಾನಿಗಳ ಸಲಹೆಯಿಂದ ನಾವು ಕೆಲವು ಬೆಳೆಗಳಿಗೆ ಈಗ ಬಾಳಿ ಹೈಬ್ರಿಡ್ ಇರ್ತದ, ಆಮೇಲೆ ಪಪ್ಪಾಯಿ ಹೈಬ್ರಿಡ್ ಇರ್ತದ, ಇವಕ್ಕೆಲ್ಲ ಫೀಡಿಂಗ್ ಬಹಳ ಬೇಕಾಗ್ತದ ಅಂತ ಅವ್ರು ಹೇಳೋದ್ರಲಿಂದ ನಾವು ಜೊತೆ ಜೊತೆಗೆ ಭೂಮಿಗೆ ತಿಪ್ಪಿ ಗೊಬ್ಬರ ಮತ್ತ ಎರೆಹುಳು ಗೊಬ್ಬರ ಯಾವಾಗನು ಕೊಟ್ಕೋತೇ ಬಂದೀವಿ. ಹೀಗೆ ಮಾಡ್ತಾ ಮಾಡ್ತಾ ನಮಗ ಸಂಪರ್ಕದೊಳಗೆ ಎಲ್ಲರು ಸಿಕ್ಕಾಗ ಈ ಬೆಳೆ ಕಾಂಪಿಟೇಷನ್ ಬಂದಿತ್ತು. ತೊಗರಿ ಬೆಳೆ ಮೇಲೆ ನಾನು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಹಾಕಿದಾಗ 2006 ಕುಸ್ಕಿಯೊಳಗ ನಾನು ನಮ್ಮ ಗುರುಗಳಂತ ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ ವಿ ಐ ಬೆಣಗಿ ಅವರು, ಅವ್ರ ಸಲಹೆ ಮೇಲೆ ನಾನು ತೊಗರಿ ಊರ್ಸಿ ಮಾಡಿದಾಗ ಅದು ಕುಸ್ಕಿಯೊಳಗೆ ಅದೇನೋ ದೇವ್ರ ದಯದಿಂದ ಟೈಮಿಗೆ ಮಳೆನೂ ಸರಿಯಾಗೈತ. ಅವಾಗ ಅದು ಎಕರೆಗೆ 11 ಕ್ವಿಂಟಲ್ ಬಂತು. ಅವಾಗ ಸ್ಟೇಟಿಗೆ ನಂದು ಫಸ್ಟ್ ಬಹುಮಾನ ಸಿಕ್ಕದಂತ ಹೇಳಕ್ ಇಷ್ಟಪಡ್ತೀನಿ. ಬಹಳ ಸಂತೋಷ. ಅದು ಆದ್ಮೇಲೆ ಹಾಗೆ ನಾ ಆಧುನಿಕವಾಗಿ ಎಲ್ಲ ಮಾಡ್ತಾ ಬಂದು ಮಧ್ಯದಾಗ ನಮಗೆ ಲೇಬರ್ದು ಆಳುಗಳದು ಬಹಳ ತೊಂದರೆ ಆಗ್ತಿತ್ತು. ಅವಾಗ ಎತ್ತುಗಳು ಮೈಸಲಿಕ್ಕ ಮಾಡ್ಲಿಕ್ಕ ಆಳುಗಳು ಸಿಗ್ಲಾರ್ದಾಗ ನಾ ಯಂತ್ರೋಪಕರಣಕ್ಕೆ ನಾ ಮೊರೆ ಹೋಗ್ಬೇಕಾಯ್ತು. ಟ್ರ್ಯಾಕ್ಟರ್ ಇಟ್ಟೆ, ಟ್ರ್ಯಾಕ್ಟರ್ಲಿಂದ ಅದಕ್ಕೆ ಸುಮಾರು ಒಂದು 20-25 ಸಾಮಾನುಗಳು ಬರ್ತವ್ರಿ. ಅದಕ್ಕೆ ಟ್ರ್ಯಾಕ್ಟರ್ ಇಂಜನ್ ಒಂದೇ ಆದರೂ ಅದಕ್ಕೆ ಸಾಮಾನುಗಳು ಬಹಳ ಬರ್ತವ್ರಿ. ನನಗೆ ಬೇಕಾದಷ್ಟು ಎಲ್ಲ ಖರೀದಿ ಮಾಡಿ ಸುಮಾರು ಒಂದು 20-25 ಲಕ್ಷ ರೂಪಾಯಿ ಬರೀ ಮಷಿನರಿ ಅದಾವ್ರಿ ನನ್ನ ಕಡೆ. ಹಿಂಗಾಗಿ ಅಂದ್ರೆ ಎಲ್ಲಾ ಉಪಕರಣಗಳನ್ನ ನೀವು ಟ್ರ್ಯಾಕ್ಟರ್ದಿಂದನೇ ಉಪಯೋಗ ಮಾಡ್ತಾ ಇದ್ರಿ? ಬಹುತೇಕ ಎಲ್ಲಾ ಕೆಲಸಗಳು ಟ್ರ್ಯಾಕ್ಟರ್ದಿಂದನೇ ಆಗ್ತಾ ಇದಾವ್ ತಮ್ಮಲ್ಲಿ? ಟ್ರ್ಯಾಕ್ಟರ್ಲಿಂದ ಆಗ್ತಾ ಇದಾವ್ ಸರ್. ಹಿಂಗಾಗಿ ಇವತ್ತಿನ ತನಕ ನನಗ ಒಂದ್ ಮನುಷ್ಯ ಇದ್ರು ನಾ ಇಷ್ಟು ತೂಗಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ಯದ. ಅದ್ರ ಜೊತೆಗೆ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಬರೇ ರೈತರಾಗಿದ್ರೂ ನಡೆಯಲ್ಲ, ಅದ್ರ ಜೊತೆಗೆ ನಾವು ಮೆಕ್ಯಾನಿಕ್ ಆಗಿರ್ಬೇಕು, ವ್ಯಾಪಾರಿ ಆಗಿರ್ಬೇಕು. ನನ್ನ ಅನುಭವದಾಗ ಒಂದು ಫ್ಯೂಸ್ ಹೋದ್ರೆ ಹಾಕಲಿಕ್ ಬರಲಿಲ್ಲ ಅಂದ್ರೆ ನಮ್ಗೆ ಅವತ್ತೊಂದ್ ದಿವಸ ಹೋಗ್ತದೆ. ಅದ್ರ ಅನುಭವ ನಮಗೆ ಇರಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಈ ತರ ನಿಮಗೆ ಅನುಭವಗಳು ಸಾಕಷ್ಟು. ನನಗೆ ಟ್ರ್ಯಾಕ್ಟರ್ ಹಿಡ್ಕೊಂಡು ನಮ್ಮ ಮೋಟರ್ ಹಿಡ್ಕೊಂಡು ನನಗೊಂದು 1/2 ಕಿಲೋಮೀಟರ್ ಮೇಲೆ ನಾನು ಟ್ರ್ಯಾಕ್ಟರ್ ಹೊಂಟಿತ್ತಂದ್ರೆ ಅದ್ರ ಸೌಂಡ್ಲಿಂದೇ ಕಂಡು ಹಿಡಿತೀನಿ ಏನೋ ಫಾಲ್ಟ್ ಅದ ಇದ್ರೆ. ನನ್ ಸಾಧ್ಯ ಆಗ್ತದ ನಾನೇ ಮಾಡ್ಕೋತೀನಿ, ಇಲ್ಲಾಂದ್ರೆ ಮೆಕ್ಯಾನಿಕ್ ತಂದು ಹಚ್ತೇನೆ. ಆಮೇಲೆ ಈಗ ಮೋಟರ್ಗಳು ಏನಾದ್ರೂ ಸುಟ್ರು ಮಾಡಿದ್ರೆ ನಾ ಮೆಕ್ಯಾನಿಕ್ ಕರೆಸಲ್ರಿ, ಸುಟ್ಟಿದ್ದು ಅದು ಎಲ್ಲ ಚೆಕ್ ಮಾಡ್ತೀನಿ. ಆಳುಗಳು ಇತ್ತು ನಾನೇ ಲಿಫ್ಟ್ ಮಾಡ್ತೀನಿ, ಆ ಮೋಟರ್ ತಂದು ನಾ ರಿಪೇರಿ ಮಾಡಿಸ್ಕೊಂಡು ಹೋಗ್ತೀನಿ. ನನ್ನ ಬಲ್ಲಿ 3 ಮೋಟರ್ ಇದಾವ, ಒಂದು ಎಕ್ಸ್ಟ್ರಾ ಇಟ್ಟಿರ್ತೀನಿ ಸರ್, ನನಗೆ ಡಿಸ್ಟರ್ಬ್ ಆಗಬಾರ್ದಂತ. ಅದು ತೆಗೆದು ಮತ್ತೊಂದು ಬಿಟ್ಟಿರ್ತೀನಿ, ಇದು ಮತ್ತೊಂದು ವಾರ ಟೈಮ್ ಕೊಡ್ತೀನಿ ಅವ್ರಿಗೆ ರಿಪೇರಿ ಮಾಡಿಕೊಡ್ಲಕ್ಕ. ಇಂಥ ಒಂದು ವ್ಯವಸ್ಥೆ ಇಟ್ಕೊಂಡಿದ್ರಿ. ನಾ ಬರೇ ಅದರಾಗೆ ದುಡಿಯೋದು, ಅದ್ರ ಸಂಗಟೇ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಪ್ರತಿ ವಿದ್ಯೆನೂ ನಮ್ಮ ರೈತರಿಗೆ ಬೇಕು ಅಂತ. ಯಾಕಂತಂದ್ರೆ ಯಾವ ಸಮಯದೊಳಗೆ ಏನ್ ಕೈ ಕೊಡುತ್ತದೆ ಹೇಳಕ್ ಬರಲ್ಲ, ಅದಕ್ಕೆ ನಾವು ತಯಾರಿರಬೇಕು, ಸಮರ್ಥ ಇರಬೇಕು ಅಂತ. ಪೈಪ್ ಲೈನ್ ಮಾಡ್ಲಿಕ್ಕೆ ಆಗಲ್ರಿ, ಅಥವಾ ನಾವು ಈ ಡ್ರಿಪ್ ಇರಿಗೇಷನ್ ಮಾಡ್ಲಿಕ್ಕೆಲ್ಲ ಯಾರಿಗೆ ಕರೆಯಲ್ಲ ಸರ್. ನಾ 20 ವರ್ಷ ಹಿಡಿದು ಡ್ರಿಪ್ ಮೆಟೀರಿಯಲ್ ಅವೇ ಕೈಕೊಂಡು ಬಂದಿನಿ, ಅವಕ್ಕೆ ಕ್ಲೀನಿಂಗ್ ಮಾಡ್ತೀನಿ. ಈ ಜಾಗದಲ್ಲಿ ಮತ್ತೊಂದು ಜಾಗಕ್ಕೆ ಹಾಕಬೇಕಂದ್ರೆ ನಾನೇ ಹಾಕೋತೀನಿ. ಎಲ್ಲರೆ ಒಡೆದ್ರೆ ಮಾಡಿದ್ರೆ ರಿಪೇರಿ ನಾವೇ ಮಾಡ್ಕೋ ಸರ್. ಈಗ ಬೇರೆದವ್ರಿಗೆ ಬರಲ್ರಿ, ಅವ್ರು ಮತ್ತೆ ಯಾರಿಗಾರ ಕರಿಬೇಕು ಮಾಡಬೇಕು. ಒಂದ್ ಆಳ ಮಗನಿಗೆ ತಗೊಂಡು ನಾವೇ ಮಾಡ್ತೀವಿ. ಇದು ಎಲ್ಲರೂ ರೈತರು ಅಳವಡಿಸ್ಕೋಬೇಕನ್ನೋದು ನಂದು ಒಂದು ಕಳಕಳಿ. ಅಂದ್ರೆ ಒಕ್ಕಲ್ತನ ನೀವು ಒಬ್ಬರೇ ಮಾಡ್ತಾ ಇದ್ದೀರಿ, ನಿಮ್ ಜೊತೆಗೆ ಮತ್ತೆ ಸಹಕಾರ ಯಾರ್ದದವ? ನಿಮ್ ಸಹಕಾರ ಯಾರ್ದಿಲ್ಲ ಸರ್, ಆಳುಗಳದು ಇಂದು ನಾನು ಹೆಣತಿದ್ದು ಅವ್ರದಂತೂ ಇರಲೇಬೇಕು. ಚಿತ್ರಶೇಖರ್ ಅವರೇ, ಈಗ ನಿಮ್ಮ ಒಂದು ಕೃಷಿ ಬದುಕಿನೊಳಗ ನಿಮ್ಮ ಕುಟುಂಬದ ಪಾತ್ರ ಏನದಂತೀರಿ ಸರ್? ಯಾವುದೇ ಒಂದು ನಾವು ಸಾಧನೆ ಮಾಡಲಿ ಅಥವಾ ನಾವು ಮುಂದ್ ಹೋಗ್ಬೇಕಾದ್ರೆ ನಮಗ ಹೆಂಡತಿ ಮಕ್ಕಳು ಎಲ್ಲರದು ಸಪೋರ್ಟ್ ಇರಬೇಕು. ಅವರೆಲ್ಲ ನಮಗೇನು ತೊಂದರೆ ಕೊಡಲಾರದೆ ಹೋದ್ರೆ ನಮ್ಮ ಸಂಸಾರ ಸರಿಯಾದ ಟ್ರ್ಯಾಕ್ನಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದ. ಅದ್ರ ಒಬ್ಬರೇ ಒಬ್ರು ಯಾರೇ ಡಿಸ್ಟರ್ಬ್ ಮಾಡಿದ್ರು ನಟ್ ಲೂಸ್ ಆಯ್ತಪ್ಪ ಅಂದ್ರೆ ನಮ್ದು ಸಂಸಾರಕ್ಕೆ ಏರುಪೇರು ಆಗ್ತದ ಅಂತ ಹೇಳಕ್ ಇಚ್ಛಾ ಪಡ್ತೀವಿ. ಅಂದ್ರೆ ಸಂಸಾರದೊಳಗೆ ಎಲ್ಲರೂ ನೆಮ್ಮದಿಯಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕ್ರಿ. ಒಬ್ಬರಿಗೊಬ್ಬರು ಅರಿತುಕೊಂಡು ಹೋಗ್ಬೇಕು, ಸಮಬಾಳು ಆದಾಗ ಮಾತ್ರ ಸಾಧ್ಯ ಆಗ್ತದೆ. ಬಹಳ ಸಂತೋಷ. ಅಂದ್ರೆ ನೀವು ಒಬ್ಬರೇ ಒಕ್ಕಲ್ತನ ಮಾಡ್ಕೋತ ಈ ಯಾಂತ್ರೀಕರಣ, ಈ ಟ್ರ್ಯಾಕ್ಟರ್, ಆಮೇಲೆ ಏನು ಉಪಕರಣಗಳದಾವ, ಅದ್ರ ಜೊತೆಗೇನೆ ನೀವು ನಿಮ್ಮ ಎಲ್ಲಾ ಕೆಲಸಗಳನ್ನು ನಿಭಾಯಿಸ್ತಾ ಇದ್ದೀರಿ? ಹೌದು ಹೌದು. ಇದರಿಂದ ನಿಮಗ ಯಾವಾಗ್ಲೂ ಹಿಂಗ ಬಹಳ ಭಾರ ಅನಿಸಿಲ್ಲ ಯಾವತ್ತಾದ್ರೂ ಸಹಿತ? ಭಾರ ಅನಿಸಿಲ್ಲ ಸರ್ ಅದು, ಯಾಕಂದ್ರೆ ಇವತ್ ಬಂದಿದ್ ಇವತ್ತೇ ಮಾಡ್ಬೇಕಂತ ಇರಲ್ಲ, ಅದು ನಾಳೆಗ್ ಬರ್ತದಂದ್ರೆ ಇವತ್ತು ಹೇಳಿರ್ತದ, ನಾವು ಟೈಮ್ ತಗೊಂಡ್ ಮಾಡ್ಬೇಕಾಗ್ತದ. ಇಮಿಡಿಯೇಟ್ ಆಗಿ ಇದು ಕೆಟ್ಟ ಹೋಗಿ ನಿಂದ್ರಂಗಿಲ್ರಿ, ಯಾವಾದನು ಮುನ್ಸೂಚನೆ ಕೊಡ್ತದ. ಆ ಮುನ್ಸೂಚನೆ ನಾವು ತಿಳ್ಕೊಬೇಕು ಸರ್. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಿಮ್ಗೆ ಒಂದು ಕರೆಂಟ್ ಮೋಟರ್ ಇರ್ತದ, ಅದು ಪಟ್ ಅಂತ ಒಂದೇ ದಿನ ಸುಡಲ್ರಿ, ಅದಕ್ಕೆ ಮೊದಲು ಫ್ಯೂಸ್ ಹೋಗ್ತಾವ, ವೈರ್ ಗರಂ ಆಗ್ತದ, ಅದ್ರ ಮ್ಯಾಲ ತಿಳ್ಕೊಬೇಕ್ರಿ ನಾವು. ಇದು ಬಹಳ ದಿವಸ ಆಗ್ಯದ ಅಥವಾ ಲೈನ್ ಏನು ಫಾಲ್ಟ್ ಬಂದದ ಏನಾಗ್ಯದ ತಿಳ್ಕೊಂಡ್ರೆ ನಮ್ಗೆ ಅದು ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಈಗ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಗಾಡಿ ಹೋಗ್ಬೇಕಾದ್ರೆ ಪಂಕ್ಚರ್ ಆಗುವಂತದ್ದು, ಬ್ಲಾಸ್ಟ್ ಆಗುವಂತದ್ದು, ಟೈರ್ ಒಡೆಯುವಂತದ್ದು ಆಗ್ತದೆ, ಟ್ರ್ಯಾಕ್ಟರ್ಗೆ ಯಾವಾಗಾದ್ರೂ ಹಂಗಾಗ್ಯದೇನ್ರಿ? ಟ್ರ್ಯಾಕ್ಟರ್ಗೆ ಹಂಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಟೈರ್ ಸೌದಿದ್ದು ನಮಗೆ ಗೊತ್ತಾಗ್ತದ, ಅದು ಟೈರ್ ಏನಾರ ಔಟ್ ಹೊಡೆದ್ರೆ ಒಡಿತದ, ಅದು ನಮಗೆ ಹೇಳ್ತದೆ ಸರ್. ಅದು ಸರಿ, ನಾವು ಟ್ರ್ಯಾಕ್ಟರ್ ಯಾವಾಗೂ ಪಂಕ್ಚರ್ ಆಗಿದ್ದಾಗ್ಲಿ ಅಥವಾ ಬ್ಲಾಸ್ಟ್ ಆಗಿದ್ದಾಗ್ಲಿ ಆಗಿಲ್ಲ ಎಂದೂ ಆಗುದಿಲ್ಲ. ಎಂದೂ ಆಗುದಿಲ್ಲ ಸರ್. ಟೈರ್ ವೀಕ್ ಆದ್ಮೇಲೆ ಪಂಕ್ಚರ್ ನಿಂತಲೇ ಹೋಗ್ತಾವ ಸರ್. ಟೈರ್ ಬಹಳ ವೀಕ್ ಆಯ್ತಂದ್ರೆ ಇದು ಹೋಗ್ಯದ ಟೈರ್ ಅಂತ ನಾವು ತಿಳ್ಕೊಬೇಕು. ಇನ್ನು ದಾರ್ಯಾಗ ಹೋಗ್ತಾ ಮುಳ್ಳ ಮಳಿ ಅವು ಚುಚ್ಚಿರ್ತಾವ, ಚೆನ್ನಾಗಿ ಆತವ್ರಿ, ಅದ್ರದ್ದೇನು ಇದು ಇರಲ್ಲ. ಯಾಕಂದ್ರೆ ಹೊಲದೊಳಗೆ ಆಮೇಲೆ ಹೊಲ ಸುತ್ತಮುತ್ತಲ ತಿರುಗಾಡುವಾಗ ಮತ್ತು ಮುಳ್ಳುಗಳು ಅವು ಇದೇ ಇರ್ತಾವ ಸರ್. ಅವು ಮುಳ್ಳು ನಟ್ರ ಅವತ್ತಿಂದ ಅವತ್ತೇ ಹವಾ ಹೋಗಲ್ರಿ. ಹೌದು, ಕೆಲಸ ಮುಂದ್ಮೇಲೆ ರಾತ್ರಿ ನಿಂದ್ರಿಸಿದಾಗ ಹವಾ ಹೋಗ್ತಾವ ಸರ್. ಇಮಿಡಿಯೇಟ್ ಹವಾ ಹೋಗ್ಬೇಕಂದ್ರೆ ಅದಕ್ಕೆ ಮುಂಜಾನೆ ಕೆಲಸ ಮಾಡೋ ಮುಂದೆ ಹವಾ ಇಲ್ಲ ಅಂತಂದಾಗ ನಾವು ಅರ್ಲಿ ಮಾರ್ನಿಂಗ್ ಎದ್ದು ನೋಡ್ಕೋಬೇಕು ಸರ್. ಅಂದ್ರೆ ಅಂತ ಸಂದರ್ಭಗಳು ಬಂದಿಲ್ಲ ನಿಮಗೆ? ಬಂದಿಲ್ಲ. ಬಂದಿಲ್ಲ ಕಂಡೀಷನ್ ಇಡ್ತಿದ್ದೇವ್ರಿ, ಅಡ್ಡಿಲ್ಲ. ಈಗ ತಾವೇನು ಮೆಕನೈಸೇಷನ್ ಮಾಡಿಕೊಂಡ್ರಿ, ಎಲ್ಲಾ ಯಂತ್ರಗಳ ಮೂಲಕ ಮಾಡ್ತಾ ಇದ್ದೀರಿ, ಯಾವ ರೀತಿ ನಿಮಗೆ ಇದು ಲಾಭ ಅನಿಸ್ಯದ? ಈಗ ಕೂಲಿ ಆಳುಗಳ ಮೇಲೆ ನಾವು ಅವಲಂಬನೆ ಆಗಬೇಕು, ಅವ್ರನ್ನ ಕರಿಬೇಕು, ಮತ್ತೆ ಅವ್ರ ಬಂದಾಗ ಅವ್ರನ್ನ ಮ್ಯಾನೇಜ್ ಮಾಡಬೇಕು, ಇವೆಲ್ಲ ಬಹಳ ಕೆಲಸಗಳಿರ್ತಾವ. ಯಾಂತ್ರೀಕರಣ ಮಾಡೋದು ಬಹಳ ಲಾಭದಾಯಕ ಅಂತ ಹೇಳಿ ನಿಮಗ ಅನಿಸ್ತದ? ಹೆಂಗ? ನೂರಕ್ಕೆ ನೂರು ಸತ್ಯ ಅದ ಸರ್ ಈ ಮಾತಿನೊಳಗೆ. ಯಾಂತ್ರೀಕರಣ ಇದ್ರೆ ನಾವು ಮತ್ತೊಬ್ಬರ ಮೇಲೆ ಡಿಪೆಂಡ್ ಇರಲ್ರಿ. ಆಳುಗಳರೇ ಬೇಕ್ರಿ, ಬೇರೆ ಕೆಲಸಕ್ಕೆ ಆಳುಗಳು ಬೇಕಾಗ್ತಾವ. ಈ ಮನುಷ್ಯ ಬಿತ್ತದ ಮೇಲೆ ಮುಂದೆ 10 ಆಳುಗಳು ಬೇಕಾಗ್ತಾವ್ರಿ ಅದು ಮೇಂಟೈನ್ ಮಾಡ್ಲಿಕ್ಕೆ. ಆ ಬಿತ್ತ ಮನುಷ್ಯ ನಮಗೆ ಕರೆಕ್ಟ್ ಇತ್ತು, ಅದು ಟ್ರ್ಯಾಕ್ಟರ್ ನಡೆಸೋ ಮನುಷ್ಯ ಕರೆಕ್ಟ್ ಇತ್ತು ಅಂದ್ರೆ ನಮಗೆ 10 ಆಳಿಂದು ಕೆಲಸ ಆತದ. ಆಮೇಲೆ ನಮ್ ಟೈಮಿಗ್ ಆತದ್ರಿ. ಈ ವ್ಯವಸಾಯದೊಳಗ ನಾವು ಬಿತ್ತದು ಉಳುಮೆ ಮಾಡೋದು ಟೈಮಿಂಗ್ ಬಹಳ ಮಹತ್ವ. ಟೈಮ್ ಬಿಟ್ಟು ನಾವು ಆದಾಗ ಬಿತ್ತೀವಿ, ಹುಳ ತಿಂದ ಮೇಲೆ ಹೆಣ್ಣೆ ಹೊಡಿತೀವಿ ಅಂದ್ರೆ ಆಗಂಗಿಲ್ಲ, ಅದು ನುಕ್ಸಾನ ಆತದ. ಅದಕ್ಕೆ ಮೇನ್ ಏನಂದ್ರೆ ನಮಗೆ ಬೆಳೆ ಮೇಲೆ ನಮ್ದು ಲಕ್ಷ್ಯ ಬಹಳ ಇರಬೇಕ್ರಿ. ನಾವು ದಿನಕ್ಕೆ ಒಂದ್ ಸಾರಿ ಅಥವಾ ಎರಡನೇ ದಿನಕ್ಕೆ ಒಂದ್ ಸಾರಿ ನಾವು ಬೆಳೆದಾಗ ತಿರುಗಾಡೋದು ಮಾತ್ರ, ಅದು ನೀರು ಬೇಕಾಗ್ಯದ, ಅದಕ್ಕೆ ಏನ್ ರೋಗ ಬಂದದ ಅನ್ನೋದು ನಮಗೆ ತಿಳ್ಕೊಳಕ್ ಸಾಧ್ಯ ಆಗ್ತದೆ ಸರ್. ಯಾವತ್ತು ಗಮನಿಸ್ತಾ ಇರಬೇಕು, ಯಾವತ್ತು ಹೊಲದೊಳಗೆ ಇರಬೇಕು, ಯಾವತ್ತು ಗಮನಿಸಬೇಕು. ನಮ್ಮ ದೇಹಕ್ಕೆ ಹೆಂಗ್ ಗಮನ ಕೊಡ್ತೀವಿ ಹಂಗ ನಾವು ಬೆಳೆಗೂ ಗಮನ ಕೊಡಬೇಕು, ಭೂಮಿಗೂ ಗಮನ ಕೊಡಬೇಕು. ತಾವು ಬೋರ್ವೆಲ್ ತೆಗೆದ ನಂತರ ನಿಮ್ಮ ಏನು ಕೃಷಿ ಜೀವನದ ದಿಕ್ಕೆ ಬದಲಾಯಿತು ಅನ್ನುವಂತಹ ಮಾತು ಹೇಳಿದ್ರಿ. ಅಷ್ಟು ನೀರು, ಸಾಕಷ್ಟು ಪ್ರಮಾಣದ ನೀರು ನಿಮಗೆ ಸಿಕ್ಕದ, ಬಹುಶಃ ಇಷ್ಟು ಪ್ರಮಾಣದ ನೀರು ನಾವು ಬೇರೆ ರೈತರ ಕಡೆ ಎಲ್ಲೂ ಕೇಳಿಲ್ಲ ಅಂತ ಹೇಳಿ ಅಂತ ಅನಿಸ್ತದ. ಅಷ್ಟು ನೀರು ನಿಮಗೆ ಸಿಕ್ತು, ಸಿಕ್ಕ ನಂತರ ನಿಮಗೆ ಏನು ಮಾಡಬೇಕು ಅಂತ ಅನಿಸ್ತು, ಮತ್ತೆ ಯಾರ ಕಡೆ ಹೋಗಿ ಇದ್ರ ಮುಂದೆ ಮಾರ್ಗದರ್ಶನ ಹ್ಯಾಂಗ್ ತಗೋಬೇಕು ಅನ್ನೋದ್ರ ಬಗ್ಗೆ ಏನ್ ವಿಚಾರ ಮಾಡಿದ್ರಿ? ಅವಾಗ ಏನೇನ್ ಪ್ಲಾನ್ ಮಾಡಿದ್ರಿ? ಅದೇ ಫಸ್ಟ್ ಟೈಮ್ ನಾ ನೀರಾವರಿದಾಗ ಧುಮುಕಿದ್ದು. ಅವಾಗ ನಮ್ಮ ಊರಾಗೆಲ್ಲ ರೈತರು ಮಾಡ್ತಿದ್ರು ಬೇಸಾಯ, ಅವರೆಲ್ಲ ತರಕಾರಿ ಮಾಡ್ತಿದ್ರು, ಅಲ್ಪ ಸ್ವಲ್ಪ ಏನಾರ ಬಾಳೆ ಉಳ್ಳಾಗಡ್ಡಿ, ನಾನು ಅವ್ರಂಗೆ ಮಾಡ್ಕೊತ ಹೋದ್ರಿ. ಮುಂದ್ ಹೋದಂಗ ನನಗಿನ್ನ ಹೆಚ್ಚಿಗೆ ತಿಳ್ಕೊಬೇಕಂತ ಅನಿಸಿದಾಗ ನಾ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ಹೋಗೋದಾಗ್ಲಿ, ಈ ರೈತರ ಸಭೆಗಳಿಗೆ ಹೋಗೋದಾಗ್ಲಿ, ಇಂತಲ್ಲೆಲ್ಲ ಕೃಷಿ ಮೇಳಗಳಿಗೆ ಹೋದಲ್ಲಿ ಅಲ್ಲೆಲ್ಲ ನನಗೆ ಹೆಚ್ಚಿನ ಜ್ಞಾನ ದೊರಕುತ್ತೆ ಸರ್. ಅವಾಗ ನಂದು ದಿಕ್ಕು ಬದಲಾಯ್ತು. ಈಗ ಬಾಳೆ ಅಂದ್ರೆ ನಾ ಯಾರೇ ಬೆಳೆದವರು ಹೊಲ್ದಾನ ಗಡ್ಡಿ ತಂದು ಹಚ್ತಿದ್ರಿ. ಅವಾಗ ಟಿಶ್ಯೂ ಕಲ್ಚರ್ ಅಂತ ಬಂತು, ಅದು ಕಾನ್ಸೆಪ್ಟ್ ಗೊತ್ತಾಯ್ತು. ಅದ್ರಾಗ ನನಗೆ ಬಹಳ ಸಾಕಷ್ಟು ಮಾರ್ಪಾಟಾಯ್ತು, ಪ್ರಗತಿ ಕೂಡ ಆಯ್ತು, ಪ್ರಗತಿ ಕೂಡ ಆಯ್ತು. ಅದು ಬಹಳ ಗಳಿಕೆ ಮಾಡುತ್ತೆ ನನಗೆ ಬಾಳೆ ಮತ್ತು ಪಪ್ಪಾಯಿ, ಹಿಂಗಾಗಿ ಅದರಲ್ಲಿ ನಾನು ಯಶಸ್ವಿ ಕಂಡಿನ ಅಂತ ಹೇಳಿದ್ರೆ. ಅಂದ್ರೆ ಟಿಶ್ಯೂ ಕಲ್ಚರ್ ಏನು ನೀವು ಬಾಳೆ ಹಚ್ಚಿದ್ರಿ, ಅವಾಗ ನಿಮಗೆ ಸಾಕಷ್ಟು ಅದರಿಂದ ಉತ್ಪನ್ನ ಬಂತು. ಉತ್ಪನ್ನ ಬಂತು ಸರ್, ಮತ್ತೆ ಅದಕ್ಕೆ ಬೇಡಿಕೆನೂ ಸಾಕಷ್ಟು ಆಯ್ತು ಅಂತ. ಬೇಡಿಕೆ ಆದಾಗ ರೇಟ್ ಸಿಗ್ತದೆ ಸರ್, ರೇಟ್ ಸಿಕ್ಕಿದ್ರೆ. ಅವಾಗ ಆ ಕಾಲದಾಗ ನಮ್ಗೆ 600 ರೂಪಾಯಿ ಕ್ವಿಂಟಲ್ ಹೋಯ್ತು. ಆಮೇಲೆ ಅದಕ್ಕೆಲ್ಲ ಇಲಾಖೆದವರು ಬಂದು ಎಲ್ಲಾ ರೈತರಿಗೆ ಹೇಳೋದ್ರಲ್ಲಿಂದ ನನ್ನ ತೋಟಕ್ಕೆ ರೈತರು ಬಹಳ ಬಂದು ಭೇಟಿಯಾಗಿ ಅವ್ರಿಗೆ ಟಿಶ್ಯೂ ಕಲ್ಚರ್ ಗೊತ್ತಿದ್ದಿದ್ದಿಲ್ಲ, ನಮ್ದೇ ಅಗಿ ಕೊಡುವಂತ ನಂಬಲ್ಲಿದೇ ಅಗಿ ಒಯ್ದರು. ಆ ಬಾಳಿಕಿನ ಹೆಚ್ಚಿಗೆ ನನಗೆ ಅದ್ರೆ ಅವಾಗ 2 ರೂಪಾಯಿಗೆ ಒಂದು ಅಗಿ ಕೊಟ್ಟರು ನನಗೆ ಸಾಕಷ್ಟು. ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೂ 5 ಅಗಿ ಬರ್ತಾವ ಸರ್. ಆ ಅಗಿ ತಗೊಂಡ್ ಹೋದ್ರೆ ಅವರೇ ಕೆದರ್ಕೊಂಡು. ಆಮೇಲೆ ಎಲ್ಲರೂ ಒಂದೇ ಸಾರಿ ತೆಗಿತಾರ, ನಾ 3 ಸಾರಿ ತೆಗೆದ್ರಿ ಅದ್ರ ಬೆಳಿ. ಒಂದ್ ಸಾರಿ ಹಚ್ಚಿದ್ದು, ಒಂದ್ ಸಲ ಹಚ್ಚಿದ್ದು. ಎರಡು ವರ್ಷನೇ 3 ಕ್ರಾಪ್ ಬಂತು ಸರ್. ಅವಾಗ 1,00,000 ಅಂದ್ರೆ ನಮಗ ಬಹಳ ದೊಡ್ಡ ಅಮೌಂಟ್ ಇತ್ತು. ಅವಾಗ ಕನಿಷ್ಠ ಅಂದ್ರೆ 3.5 ಲಕ್ಷ ರೂಪಾಯಿ ನನಗ 2 ಎಕರೆದೊಳಗ ಆಯ್ತ್ರಿ. ಅವಾಗ ಅವಾಗ ನಮಗ 100 ಎಕರೆ ಕೂಡಿ 3 ಲಕ್ಷ ರೂಪಾಯಿ ಮಾಲ್ ಬರ್ತಿದ್ರು ಸರ್. ಅವಾಗೇನ್ ಸಜ್ಜೆ ಬೆಳಿತಿರು, ಜ್ವಾಳ ಬೆಳಿತಿರು, ಶೇಂಗಾ ಬೆಳಿತಿದ್ರು. ಸಜ್ಜೆ 100 ರೂಪಾಯಿ ಕ್ವಿಂಟಲ್ ರೀ, ಜ್ವಾಳ 100 ರೂಪಾಯಿ 150 ರೂಪಾಯಿ ಕ್ವಿಂಟಲ್, ಹಿಂಗಿರ್ತಿತ್ತು ಸರ್. ಹಿಂಗಾಗಿ ನಾ 16 ಎಕರೆ ಹೊಲದಾಗ ಇದು ಮಾಡ್ಕೋತೆ. ಇನ್ನೊಂದು ಹೊಲಕ್ಕೆ ನಮಗ ನೀರ್ ಇದ್ದಿದ್ದಿಲ್ಲ ಸರ್, ಅಲ್ಲಿ ಬಾವಿ ಹೊಡೆದಿದ್ದೇವೆ ಎಲ್ಲ ಮಾಡಿದ ನೀರ್ ಇದ್ದಿದ್ದಿಲ್ಲ. ಇಲ್ಲಿಂದ 2 ಕಿಲೋಮೀಟರ್ ಪೈಪ್ ಲೈನ್ ಮಾಡ್ಕೊಂಡು ಹೋಯ್ದು ಅಲ್ಲಿ ಆ ಹೊಲ ಎಲ್ಲ ತಯಾರು ಮಾಡಿ ಸರ್. ಅದು ಕೆರೆ ಮಣ್ಣ ಅದು ಹೊಡೆದು ಅಂದ್ರೆ ಅಲ್ಲಿ ಬೆಳೆದಿದ್ದು ನಾನು ಹೊಟ್ಟಿ ತುಂಬಿಸ್ಕೊಂಡು ಸಂಸಾರ ನಡೆಸಿ ಮತ್ತೆ ಅದಕ್ಕೆ ಹಾಕಿನಿ ಸರ್ ರೊಕ್ಕ. ಅವಾಗ ಈ ಭೂಮಿ ಡೆವಲಪ್ ಆಗ್ಯಾದ್ರಿ. ಅದು ಎದಕ್ಕೆ ಮಾಡಿದ್ರೆ ಅಂದ್ರೆ ಬರೇ ದನ ಮೈಸಲ್ ಕತ್ತಿತ್ತು ನಮ್ದು ಮಡ್ಡಿ ಹೊಲ. ಅವಾಗ ನಮ್ಮ ಹಾರ್ಟಿಕಲ್ಚರ್ದವರು ಮೌಲ್ಯ ಸಾವಿರ ಅವ್ರಿಗೆ ಹೋಗಿ ತೋರಿಸ್ತೇವೆ, ಇಲ್ಲ ಹಿಂಗೆ ನಾ ಗ್ರೇಪ್ ಹಚ್ಚಬೇಕಂತ ನಂದು ಉದ್ದೇಶ ಇತ್ತು. ಇಲ್ಲ ಇದು ಬೋರ್ವೆಲ್ ನೀರು ಅಷ್ಟು 100% ಗ್ಯಾರಂಟಿ ಇರಲ್ಲ, 4 ವರ್ಷ ಮಳೆ ಹೋಯ್ತಂದ್ರೆ ಹೋಗ್ತದ ಬರ್ತದ, ನೀವೀಗ ಎಕರೆಗೆ 2 ಲಕ್ಷ ಖರ್ಚು ಮಾಡಿದ್ರೆ ಮುಂದೆ ತೊಂದರೆ ಬರಬಹುದು ಅಂತ ಅವ್ರು ಮುನ್ಸೂಚನೆ ಕೊಟ್ಟರು ಸರ್. ಅದನ್ನ ತಿಳ್ಕೊಂಡೆ ಅದು ಅದು ಹಂಗೇನು ಆಯ್ತಿರ. ಅದಕ್ಕೆ ನಾ ಅದು ಗ್ರೇಪ್ ಮಾಡ್ಲಿಲ್ರಿ, ಅದಕ್ಕೆ ಅಲ್ಲಿ ನಿಂಬೆ ಗಿಡ ಹಚ್ಚಿದ್ರಿ. ಅದು 3 ಎಕರೆ ನಿಂಬೆ ಗಿಡ ಅದ್ರಿ, ಅದು ಹೆಂಗ್ ಮಾರಿದ್ರು ನಮ್ಮ 3-3.5 ಲಕ್ಷ ರೂಪಾಯಿ ಆರಾಮ್ ಬರ್ತದ್ರಿ. ಎಲ್ಲಾರು ತಿಂದು ಉಂಡು ಏನ್ ಮಾಡಿದ್ರು ಖರ್ಚು ಇರ್ಲ. ಅದು 3-3 ಆ ಹೊಲನೇ 1 ಲಕ್ಷ ರೂಪಾಯಿ ಮಾಲ್ ಹಾಕಿದ್ದಿಲ್ರಿ. ಆಮೇಲೆ ಮಳೆಗಾಲದಾಗ ನಾವು ತೊಗರಿ ಅದು ಹಾಕ್ತಿವಿ ಸರ್, ಅದು 2 ಚೀಲ ಹಾಕಿದ್ದಿಲ್ಲ, ಈಗ 6 ಚೀಲ ಆಗ ಪೊಸಿಷನ್ ಬಂದ. ಒಂದ್ ಇರಿಗೇಷನ್ ಕೊಡ್ತೀವಿ ಸರ್ ಅದಕ್ಕೆ. ಹಿಂಗಾಗಿ ಅನುಕೂಲ ಐತೆ ಸರ್. ಈಗೇನು ನೀವು ಬೆಳೆಗಳನ್ನು ಬೆಳೆದ್ರಿ, ಮಾರ್ಕೆಟ್ ಎಲ್ಲಿ ಮಾಡ್ತಾ ಇದ್ರಿ ಸರ್? ಮಾರ್ಕೆಟ್ ನಾನು 90% ಕಮಿಷನ್ ಏಜೆಂಟ್ಗಳ ಕಡೆ ಹೋಗಿಲ್ಲ ಸರ್. ಈಗ ಬಾಳಿ ಬೆಳೆದ್ರೆ ಡೈರೆಕ್ಟ್ ಭಟ್ಟಿದವ್ರಿಗೆ ಕೊಡ್ತಿದ್ರಿ, ಇಲ್ಲಾಂದ್ರೆ ಅಲ್ಲಿ ಲೋಕಲ್ ಮಾರೋರಿಗೆ ತಯಾರು ಮಾಡಿ ಅವ್ರಿಗೆ ಉದ್ರಿ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡಿ ನೀವು ಮಾರಿ ಕೊಡ್ರಿ ಅಂತ ಕೊಡ್ತಿದ್ ಸರ್. ಹಿಂಗಾಗಿ ನನಗೆ ನಮ್ದು ಪಗಾರ ಮಾರ್ಕೆಟ್ದಾಗೆ ಉಳಿದ್ರೆ ಅವ್ರ ಕಮಿಷನ್ ಹೋಗೋದೇ ನನ್ನ ಬೆಲೆ ಉಳಿದ್ರೆ. ಇವತ್ತಿಂತ ನಾನು ಇವತ್ ನಾ ತೊಗರಿ ಬೆಳಿತೀನಿ ಅಂದ್ರೆ ಸೀಡ್ ಪ್ರೊಡಕ್ಷನ್ ತಗೋತೀನಿ ಸರ್, ಬೀಜೋತ್ಪಾದನೆ ಕೇಂದ್ರ ಅವ್ರಿಗೆ ಕೊಡ್ತೀನಿ. ಈಗ ನಮಗೆ ಇಲ್ಲಿ 10,000 ಅಂದ್ರೆ ಅಲ್ಲಿ 12,000 ರೂಪಾಯಿ ಕೊಡ್ತಾರೆ ರೇಟ್. ಸೀಡ್ ಕಾರ್ಪೊರೇಷನ್ ದವ್ರು ಕೊಡ್ತಾರೆ ಸರ್. 3,000 ಕೇಂದ್ರ ಸರ್ಕಾರ ಸಹಾಯಧನ ಅಂತ ಬರ್ತದೆ ಸರ್. 11,000 ರೂಪಾಯಿ ನಮಗೊಂದು ಕ್ವಿಂಟಲ್ ಬೀಳುತ್ತದೆ ರೇಟ್. ಈ ವರ್ಷ ಇನ್ನ ಹೆಚ್ಚಿಗೆ ಆಗಬಹುದು, ನಾ ಹಿಂದಿಂದ ಹೇಳ್ತೀನಿ ರೇಟ್. ಆಮೇಲೆ ಈಗ ನಾ ಈ ಗೋಧಿ ಮತ್ತು ಜೋಳ ಅವು ಎಲ್ಲ ಫುಲ್ ಆರ್ಗ್ಯಾನಿಕ್ ದಾಗ ಬೆಳಿತೇನೆ. ಆರ್ಗ್ಯಾನಿಕ್ ದಾಗ ಬೆಳೆಯೋದ್ರಲ್ಲಿ ನನ್ನ ಇರ್ಲಿಂದ ಸಹಕಾರ ಪರಿಚಯ ಇದ್ದಾರೆ, ಅವ್ರು ನನ್ನ ಮೇಲೆ ವಿಶ್ವಾಸ ಮಾಡಿ ನಮಗೆ ಕೊಡ್ರಿ ಅಂತಾರ. ಎಲ್ಲ ಇಲ್ಲೇ ಡೈರೆಕ್ಟ್ ಕೊಟ್ಬಿಡ್ತೀನಿ, ಮಾರ್ಕೆಟ್ ಹೋಗೋ ಪ್ರಶ್ನೆ ಬರಲ್ಲ. ಎಲ್ಲ ಗ್ರಾಹಕರು ನೇರವಾಗಿ ಸಿಗ್ತಾರೆ. ಎಲ್ಲ ಅಧಿಕಾರಿಗಳು ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಬಿಸಿನೆಸ್ ಮ್ಯಾನ್ ಗಳಿಗೆ ಎಲ್ಲರಿಗೂ ಗೊತ್ತದೆ. ಅದೇ ನೀವು ಬೆಳೆದಿದ್ದು ಗೊತ್ತದಲ್ಲ ಎಲ್ಲರಿಗೂ ಗೊತ್ತಿರ್ತದ, ಆ ಸಾವಯವದೊಳಗೆ ಬೆಳೆದಿರಿ, ಸಾವಯವ ವಿಷಮುಕ್ತವಾದಂತಹ ಅಂತೇಳಿ. ಹಂಗಾಗಿ ನೇರವಾಗಿ ನಿಮಗೆ ಗ್ರಾಹಕರು ಸಿಗುವಂತಹ ಒಂದು ರಾಶಿ ಆದ್ರೂಪ್ಲೇ ಕಾಟ ಮಾಡಿ ಅವ್ರಿಗೆ ಕೊಟ್ಟು ಬಿಡ್ತೀನಿ. ಹಂಗಾಗಿ ಮಾರುಕಟ್ಟೆದು ನಿಮಗೆ ಯಾವಾಗೂ ಸಮಸ್ಯೆ ಆಗಿಲ್ಲ? ಸಮಸ್ಯೆ ಆಗಿಲ್ಲ. ಈಗ ಹೊಸದು ನೀವು ತಾಳೆ ಬೆಳೆ ತಗೊಂಡಿನಿ ಅಂತಂದ್ರಿ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರ ಅದನ್ನ? ಸರ್ ತಾಳೆ ಬೆಳೆ ನಮ್ ಗುಲ್ಬರ್ಗಕ್ಕೆ ಬಂದು 6 ವರ್ಷ ಆಯ್ತರಿ. ನಮ್ಮ ರೈತ ಮಿತ್ರರೆಲ್ಲ ಹಚ್ಚಿ ಅವ್ರದ್ದು 6 ವರ್ಷ ಆಯ್ತರಿ, ನಂದು 3 ವರ್ಷ ಆಯ್ತು. ನನಗೆ ಸ್ವಲ್ಪ ಈ 3 ವರ್ಷದ ಹಿಂದೆ ಮಳೆಗಾಲ ತುಟ್ಟಿ ಇದ್ದಾಗ ನಮ್ಮ ಬೋರ್ವೆಲ್ಗಳು ಬಹಳ ಡೀಪ್ ಹೋಗಿದ್ದವ್ರಿ, ಅದಕ್ಕೆ ನಾನು ಲೆಕ್ಕ ಹಾಕೋತ ಅವ್ರ ಜೊತೆಗೆ ನಾ ಸಂಪರ್ಕದಾಗಿದ್ದು ಅದ್ರ ಬೆಳೆದು ಸ್ವಲ್ಪ ಮಾಹಿತಿ ತಗೊಂಡಿದ್ರಿ. ಅದು ನೋಡ್ಲಿಕ್ಕೆ ಕೇರಳಕ್ಕೂ ಹೋಗಿ ಬಂದೀನಿ ರೀ. ನಾನು ಬಂದ ಮೇಲೆ ನಮ್ ಕಡೆ ಆಗ್ತದಂತ ನನಗೆ ಖಾತ್ರಿ ಐತ್ರಿ. ಅದು ಅವ್ರ ಇಲಾಖೆದವರು ಮತ್ತೆ ಕಂಪನಿದವ್ರು ಹೇಳೋದಕ್ಕಿಂತ ನಾ ಮನಗಂಡು ಮಾಡ್ಕೊಂಡ್ರಿ. ಮಾಡ್ಕೊಂಡ ಮೇಲೆ ಅದು ಮಾಡ್ಲಿಕ್ಕೆ ಹೆಜ್ಜೆ ಇಟ್ಟು ಸರ್, ಹೆಜ್ಜೆ ಇಟ್ಟು ಇಲಾಖೆದವ್ರಿಗೆ ಸಂಪರ್ಕ ಮಾಡಿದಾಗ ನನಗೆ ಬಂದು ಕೊಟ್ರು. ಅವ್ರು 6 ಎಕರೆದ್ದು ಪ್ರಾಜೆಕ್ಟ್ ಕೊಟ್ರು. ಅವ್ರು ಬಂದೆಲ್ಲ ಮಾರ್ಕೋಟ್ ಹಾಕಿಕೊಟ್ಟ ಮೇಗ ಮಾಡಿದೆ. ಅದೇ ಯಾಕೆ ಮಾಡಬೇಕು ಆಯ್ತು ಅಂದ್ರೆ, ನಮಗೀಗ ವಯಸ್ಸಾದಂಗೆ ಈ ದಿನಾಂದ ಕ್ರಾಪ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಲಾಂಗ್ ಟರ್ಮ್ ಒಂದು ಮಾಡಬೇಕು ಅನ್ನೋದು ಒಂದು ತಲೆಗಿತ್ತು. ಅದಕ್ಕೆ ಇದು ಸೂಕ್ತ ಅದ ಅಂತ ಹೇಳಿ ನಾ ಇದು ಸೆಲೆಕ್ಟ್ ಮಾಡ್ಕೊಂಡ್ರಿ. ಮಾಡ್ಕೊಂಡಾಗ ಈಗ ಮಂದಿ ಬಲ್ಲೆಲ್ಲ 3 ವರ್ಷ ಆದ್ರೂ ಈಲ್ಡ್ ಸ್ಟಾರ್ಟ್ ಆಗಿಲ್ಲ, ನನ್ನ ಬಲ್ಲಿ 2.5 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಈಲ್ಡ್ ಸ್ಟಾರ್ಟ್ ಆಗಿದ್ರಿ. ಈಗ ಆಲ್ರೆಡಿ ನಾ 8 ತಿಂಗಳದಾಗ 21 ಟನ್ ಮಾಲ್ ಕಟಿಂಗ್ ಆಗಿದ್ರಿ. ನಾನು ಅದಕ್ಕೆ ಮಾರ್ಕೆಟಿಂಗ್ ತೊಂದರೆ ಇಲ್ರಿ. ಅದನ್ನ ನೀವೇನ್ ಮೊದಲೇ ಒಪ್ಪಂದ ಮಾಡ್ಕೊಂಡಿದ್ರೆ ಹೆಂಗ? ಹಾ ರೀ, ಟ್ರಯಾಂಗಲ್ ಅಗ್ರಿಮೆಂಟ್ ಅದ ಸರ್. ಕ್ರಿಯಾ ಫೈಲ್ ಕಂಪನಿ, ಹಾರ್ಟಿಕಲ್ಚರ್, ಫಾರ್ಮರ್, ಇವರು ಸಲಹೆಗಳು ಕೊಡ್ತಾರ. ಸರ್ಕಾರದ ಸವಲತ್ತುಗಳು ಬಂದಿವು ಇಲಾಖೆಯಿಂದ ಬರ್ತದ್ರಿ. ಒಯ್ಯದ ಅವ್ರ ಜಿಮ್ಮೆದಾರಿ ಇರ್ತಾರ, ಒಯ್ಯೋದು ಮಾರ್ಗದರ್ಶನ ಮಾಡೋದು. ಪ್ರತಿ ತಿಂಗಳ ಅವ್ರದೆಲ್ಲ ಫೀಲ್ಡ್ ಆಫೀಸರ್ಗಳು ಅರ್ರಿ, ಅವ್ರು ಬಂದು ಭೇಟಿ ಕೊಡ್ತಾರ, ಇನ್ಸ್ಪೆಕ್ಷನ್ ಮಾಡ್ತಾರೆ. ಹಾ, ಏನಾಗ್ಯದ ಏನಿಲ್ಲ, ನೀವು ನೀರ್ ತಪ್ಪಿಸಿರಿ, ಗೊಬ್ಬರ ಕೊಡ್ರಿ, ಹೇಳ್ಕೊತಿರ್ತಾರ ಸರ್. ನಾವು ಯಾವಾಗ ಸುಡಲ್ಲರಿ, ಹಿಂಗಾಗಿ ಅದು ಭೂಮಿ ಫಲವತ್ತತೆ ಬಹಳ ಇದ್ದ ಸಲಕ ಅವರು ಟೋಟಲಿ ಏನ್ ನೋಡ್ತಾರಂದ್ರೆ ಬಡ್ಡಿದ ಗರ್ತ್ ನೋಡ್ತಾರ ಸರ್. ಬಡ್ಡಿ ಎಷ್ಟು ದಪ್ಪ ಆಗ್ಯದ, ದಪ್ಪ ಆಗ್ಯದ ಅಂದ್ರೆ ಒಂದು ವರ್ಷಗೆ ಹೂವ ಸ್ಟಾರ್ಟ್ ಆಗ್ತಾವ್ರಿ, ಅವ್ ಹೂವ ಮುರಿಬೇಕ್ರಿ ನಾವು. ಅವ್ ಹೂವ ಹಿಡಿದ್ರೆ ಬಡ್ಡಿ ದಪ್ಪ ಆಗಲ್ಲ. ಈಗ ನನ್ನ ಅನುಭವಕ್ಕೆ ಬಂದಿದ್ದೇನಂದ್ರೆ ಬಡ್ಡಿ ಎಷ್ಟು ದಪ್ಪ ಆಗ್ಯಾವಲ್ರಿ, ಅದ್ರದ್ದು ಗೊನಿ ಅಷ್ಟು ವೇಟ್ ಬಂದವ್ರಿ. ಒಂದು ಗೊನಿ 30-40 ಕೆಜಿ ತನ ಬರ್ತಾವ್ರಿ. ಈಗ ಸಣ್ಣದಿದ್ದಾಗ ಬಿಟ್ಟು ಅಂದ್ರೆ 4-5 ಕಿಲೋ ಬರ್ತಾವ್ರಿ. ಅದಕ್ಕಾಗಿ ಅವ್ರು 4-5 ವರ್ಷ ಏಜ್ ಹೇಳ್ತಾರ. ಈಗ ನಾನು ದಿನ ಮುಂದಿನ ವರ್ಷ ಬರ ಗೊನಿ ಎಲ್ಲ 30 ಕೆಜಿ ತನ ಬರ್ತಾವ ಸರ್. ಈಗ ಸದ್ಯ ರೆಡಿ ಅವರ್ ಸರ್ 25-30 ಕೆಜಿ ಗೊನಿಗಳು. ಅದಕ್ಕೆ ಟೈಮ್ ಬೇಕು. ಅದು ತಾಳೆ ಬೆಳೆ ಅಂತಾರೆ ಕನ್ನಡ, ತಾಳ್ಮೆನೂ ಬೇಕು, ತಾಳ್ಮೆನೂ ಬೇಕು, ತಾಳ್ಮೆ ಇದ್ದಾಗ ಬರ್ತದ. ಇನ್ನೊಂದು ತಪ್ಪ ಸಂದೇಶ ಏನ್ ಕೊಟ್ಟರು ಅಂದ್ರೆ ಅದು ಮಾಡಿಬಿಟ್ರೆ ಏನ್ ಜೀರೋ ಮೇಂಟೆನೆನ್ಸ್ ಅದ, ಇದು ತಪ್ಪು ಸಂದೇಶ ಅದರ. ಇದು ನಾವು ಯಾವಾಗ್ನು ಅದಕ್ಕೆ ಹುಲ್ ಆಗ್ಲಾರ್ದಂಗ ಬೆಳಿಗ್ ಏನಾಗ್ಯದ ನೋಡ್ಕೋತ ಸರಿಯಾಗಿ ಮೂರನಲ್ಲಿ 4 ಸಾರಿ, ನಾವು 2 ಸಾರಿ ಕೂಡ ಗೊಬ್ಬರನೇ 4 ಸಾರಿ ಮಾಡ್ಬೇಕು, ಸ್ಪ್ಲಿಟ್ ಮಾಡ್ಬೇಕ್ರಿ. ಅದು 3 ತಿಂಗಳಿಗೊಮ್ಮೆ ಕೊಟ್ರು ಇನ್ನ ಬಹಳ ಅನುಕೂಲ ಇರ್ತದ. ನೀರ್ ಬಹಳ ಬೇಕ್ರಿ ಅದಕ್ಕೆ, ಬರೇ ಡ್ರಿಪ್ ಇರಿಗೇಷನ್ ಮಾಡ್ರಾಗಲ್ಲ, ಫ್ಲಡ್ ಕೊಡಬೇಕು. ಫ್ಲಡ್ ಕೊಟ್ಟಾಗ ಬರೋಬ್ಬರ ಸಕ್ಸಸ್ ಅದ ಸರ್. ನಾವು 30 ಎಕರೆ ಬೆಳೆದೊಟ್ ಅದ್ರಾಗ ಆರಾಮಾಗಿ ನಮಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ತಗೋಲಿಕ್ಕೆ ಆಗಬಹುದು ಅಂತ ನಾ ಊಹೆ ಮಾಡಿದ್ರಿ. ಈಗ ಅಂದ್ರೆ ಕಂಪನಿಯವರೇ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರ ಸರ್? ನಾವು ಕಟಿಂಗ್ ಮಾಡಿ ಕಾಟಾ ಮಾಡಿ ಅವ್ರ ಗಾಡಿಗೆ ಹಾಕ್ಬೇಕು, ತೋಟಕ್ಕೆ ಗಾಡಿ ಬರ್ತದೆ. ಅವರು ಮೊದಲೇ ತಿಳಿಸ್ತಾರೆ ನಿಮಗೆ? ತಿಳಿಸ್ತಾರೆ. ನನ್ನ ಬಳಿ 2 ಟನ್, ಇನ್ನೊಬ್ಬರ ಬಳಿ 1 ಟನ್ ಹಿಂಗ್ ಬರ್ತಿರ್ತಾರೆ. ಅವ್ರ ಬಳಿ ಎಲ್ಲಾ ರೈತರು ಚಾರ್ಟ್ ಇರ್ತದ, ಯಾರ ಬಳಿ ಎಷ್ಟು ಗಿಡ ಅವ, ಎಷ್ಟು ಟನ್ ಬರ್ತದ ಅಂತ ಅವ್ರಿಗೆ ಮಾಹಿತಿ ಇರ್ತದ. 20-19 ಒಂದ್ ಟನ್ ಬರ್ಲಿ, 1.5 ಟನ್ ಬರ್ಲಿ, ಹಿಂಗ ಹಂಗ ಲೈನ್ ಮೇಲೆ ಹಾಕೋತ್ ಹೋಗ್ಬಿಡ್ತಾರೆ ಸರ್. ಅಂದ್ರೆ ಈಗ ನಿಮ್ಮ ಸುತ್ತಮುತ್ತಲ ಮತ್ತೆ ಇದ್ದಾರೆ ರೈತರು? ಹರ ಸರ್, ಈಗ ನಮ್ಮಲ್ಲಿ ಪರ್ತಾಬದ್ದಾಗ ಒಬ್ಬರು ಮಾಡ್ಯಾರ, ಅವ್ರ ದಿನ ಇಲ್ಲಿ ಸ್ಟಾರ್ಟ್ ಆಗಿಲ್ರಿ. ಅಲ್ಲಿ ಸರಡಿಗಿದಾಗ ಒಬ್ಬರು ಮಾಡ್ಯಾರ. ಇಲ್ಲಿ ನಮ್ ಭಾಗದಾಗ ಅಂದ್ರೆ 3 ಜನ ಸರ್. ಈ ಕಡೆ ಕಮಲಾಪುರ ಸೈಡ್ ಹರಾರಿ, ಈ ಕಡೆ ಭೀಮಳ್ಳಿ ಅವರು ಮಾಡ್ಯಾರಿ. ಈಗ ನಮ್ದು ನೋಡದ್ಮೇಲೆ, ಈಗ ಮೊನ್ನೆ ರೈತ ದಿನಾಚರಣೆದಾಗ ವಿಚಾರ ಸಂಕೀರ್ಣ ಅಂತ ಇಟ್ಕೊಂಡ ಮೇಲೆ ಮತ್ತೆ ರೈತರು ಜರ ಎಚ್ಚರ ಆಗ್ಯಾರಿ, ಅದು ಮಾಡಬೇಕು ಅಂತ ತಯಾರಾಗ್ತಾ ಇದ್ದಾರೆ. ತಯಾರಾಗ್ತದೆ ಅಂದ್ರೆ ಈ ಪ್ರಕೃತಿ ವಿಕೋಪಕ್ಕೆ ಅದಕ್ಕೆ ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ ಮೇನ್ ಅಂದ್ರೆ ವಾತಾವರಣದ ಏರ್ಪೇರು ಏನೇ ಇರಲಿ, ಏನೇ ಇರಲಿ, ಗಾಳಿ ಬೆಳೆ ಮೇಲೆ ಅಷ್ಟು ಪರಿಣಾಮ ಆಗಂಗಿಲ್ಲ. ಗಾಳಿ ಬಿಡ್ಲಿ, ಮಳೆ ಬರ್ಲಿ, ಏನಾದ್ರೂ. ಈಗ ಆಲಿಕಲ್ಲು ಅವು ಬಿದ್ದು ಕಾಯಿಗಳ ಮೇಲೆ ಏನಾಗ, ಕಾಯಿ ಬಿಡೋದೇ ಇಲ್ಲ ಅಷ್ಟು ಗಾರ್ಡಿಂಗ್ ಇರ್ತದೆ. ಈಗ ನಮ್ ತೆಂಗಿನ ಗಿಡ ಇರ್ತದೆ ಸರ್, ತೆಂಗಿನಕಾಯಿ ಏನೂ ಬಿಡಲ್ಲ, ಎಲ್ಲ ಎಲಿಗೆ ಬಿಡದೆ ಬೀಳ್ತಾರೆ. ಅದೇ ಜಾತಿಗೆ ಸೇರಿದ್ದು ಅಂದ್ರೆ ಅಷ್ಟು ರಕ್ಷಣೆ ಇರ್ತದೆ, ಸೆಲ್ಫ್ ಪ್ರೊಟೆಕ್ಷನ್ ಅದರಿ ಅದಕ್ಕೆ. ಅಂದ್ರೆ ಬಿರ್ಸ್ ಕ್ರಾಪ್, ಅದು ಬಿರ್ಸ್ ಕ್ರಾಪ್ ರೀ, ಯಾರಾದ್ರೂ ತಗೋಬಹುದು, ಯಾರಾದ್ರೂ ತಗೋ. ಅಂದ್ರೆ ಕಂಪನಿಯವ್ರ ಜೊತೆಗೆ ಮಾತಾಡಿಕೊಂಡು, ತೋಟಗಾರಿಕಾ ಇಲಾಖೆ ಜೊತೆಗೆ ಒಂದು ಇದು ಮಾಡಿಕೊಂಡು ಅವ್ರು ಬಂದು ನಮ್ಮ ಫೀಲ್ಡ್ ನೋಡಿ ಸೂಕ್ತ ಅದ ಅಂದಾಗೆ ಮುಂದುವರಿತಾರೆ ಸರ್. ಅದ್ರದ್ದು ನರ್ಸರಿ ಇಂಪೋರ್ಟೆಡ್ ಸರ್, ಮಲೇಷ್ಯಾದಿಂದ ತರಿಸ್ತಾರಂತವ್ರು. ಅದು ಬಹಳ ಕಾಸ್ಟ್ಲಿ ಇರ್ತದ. ಕೇಂದ್ರ ಸರ್ಕಾರ ಯೋಜನೆದೊಳಗೆ ನಮಗ್ ಫ್ರೀ ಕೊಟ್ಟು ಅವ್ರ ದುಡ್ಡು ಕೊಡ್ತಾರೆ ಕಂಪನಿದವ್ರಿಗೆ. ಹೆಂಗದಾರೆ ಅದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಗ 13,290 ರೂಪಾಯಿ ಅದರ. ಅದಕ್ಕೆ ಇವತ್ತು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮಂತ್ಲಿ ರೇಟ್ ಬರ್ತದ್ರಿ. ನಂದು ಈಗ 11,290 ರೂಪಾಯಿ ಮಾರತಂದ್ರೆ ಇನ್ನ 2,000 ರೂಪಾಯಿ ನಂದು ಬ್ಯಾಲೆನ್ಸ್ ಉಳಿತದ್ರಿ. ಹಿಂಗ ವರ್ಷನಾಗ ಎಷ್ಟು ವೇರಿಯೇಷನ್ ಆಗಿರ್ತದ ಅದು ಬ್ಯಾಲೆನ್ಸ್ ಬೋನಸ್ ಅಂತ ಹಾಕ್ತಾರೆ. ಒಂದ್ ವರ್ಷ ಆದ್ಮೇಲೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತದೆ? ಎಲ್ಲ ನಮ್ಮ ಅಕೌಂಟ್ಗೆ ರೀ. ಈ ಕಂಪನಿದವ್ರು ನಮ್ದು ಮಾಲ್ ಒಯ್ದಿದ್ದು ತಿಂಗಳ ಹಾಕೋದನ್ನು ಅಕೌಂಟ್ಗೆ ಬರ್ತದೆ. ಯಾರಿಗೇನು ಪೇಮೆಂಟ್ ಹಾಕ್ರ ಅನ್ನೋದಿಲ್ಲ, ಬೀಡ್ರ ಅನ್ನೋದೇ. ಕೇಂದ್ರ ಸರ್ಕಾರದ ರೇಟ್ ಬಂದ ತಕ್ಷಣನೇ ಒಂದ್ ವಾರದಾಗ ಹಾಕಿಬಿಡ್ತಾರ ಸರ್. ಪ್ರತಿ ತಿಂಗಳ 10 ತಾರೀಕು ಒಳಗಾಗಿ ಎಲ್ಲರದು ಪೇಮೆಂಟ್ ಬಂದ್ಬಿಡ್ತಾರೆ ರೈತರದು. ಚಿತ್ರಶೇಖರ್ ಅವರೇ, ಬಹಳ ಒಂದು ಒಳ್ಳೆ ಖುಷಿಯಾದ ವಿಚಾರ ಹೇಳಿದ್ರಿ. ಏನು ಮೊದಲ ತಮ್ಮ ಜಮೀನು 125 ಎಕರೆ ಇತ್ತು, ನಿಮ್ಮ ಪಾಲಿಗೆ ಬಂದಿದ್ದು 35 ಎಕರೆ. ಈ 35 ಎಕರೆ ಒಳಗೆ ಏನು 125 ಎಕರೆ ಒಳಗೆ ನಾವು ಹಿಂದೆ ಬೆಳೀತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಿನ ಇಳುವರಿ ಹೆಚ್ಚಿನ ಆದಾಯವನ್ನು ನಾವು ತಗೊಳ್ತಾ ಇದ್ದೀವಿ ಅಂತ ಹೇಳಿ ಏನ್ ಹೇಳ್ತಾ ಇದ್ರಲ್ಲ, ಇದು ಬಹಳ ನಮ್ಮ ರೈತರಿಗೆ ಒಂದು ದೊಡ್ಡ ಸಂದೇಶ ಅಂತಾನೆ ಹೇಳಬಹುದು. ಸರಾಸರಿಯಾಗಿ ಒಂದು 35 ಎಕರೆಯಿಂದ ಒಂದು ವರ್ಷದೊಳಗ ಏನು ಆದಾಯ ಬರ್ತದೆ ನಿಮಗೆ? ಕೆಲವು ರೇಟ್ ಮೇಲೆ ಹೋಗ್ತದ್ರಿ, ಕೆಲವು ರೇಟ್ಗಳು ಇಲ್ಲ, ಹೆಚ್ಚು ಕಡಿಮೆ ಆಗ್ತದ. 10 ಲಕ್ಷ ತೆಳಗೇನು ಬರಂಗಿಲ್ಲ ಸರ್ ನನ್ ಪ್ರತಿ ವರ್ಷ, 10 ಲಕ್ಷ ಮಿನಿಮಮ್ ಬರ್ತದೆ ಸರ್. ಎಲ್ಲ ಕಳೆದ್ರಿ. ಈಗ ಸದ್ಯ ಲಿಂಬಿಕಾಯಿ ಬಂದದ್ರಿ, ಗಿಡಕ್ಕೆ ಒಜ್ಜದ ಬಾಜಾರದಾಗ ರೇಟ್ ಇಲ್ರಿ. ಆ ರೇಟ್ ಬಾಜಾರದಾಗ ಇತ್ತಪ್ಪ ಅಂದ್ರೆ ಇವತ್ತು 10 ಲಕ್ಷ ನಿಂಬಿ ಗಿಡದಾಗೆ ಆತಿತ್ತು ನಾವು. ಈಗ ಪಪ್ಪಾಯಿ ಹೆಚ್ಚಿದೇವ್ರಿ, ಇವನ್ ತಿಂಗಳ ಹಿಂದೆ 30 ರೂಪಾಯಿ ಕೆಜಿ ಇತ್ತರಿ, ಇವತ್ತು 3 ರೂಪಾಯಿ ಕೆಜಿ ಬಂದದ್ರಿ. ಹಂಗ ಅದು ರೇಟ್ ಮೇಲೆ ಹೋಗ್ತದ್ರಿ. ಈಗ ಲಿಂಬೆ ಸಂಸ್ಕರಣೆ ಮಾಡುವಂತದ್ದು, ಮೌಲ್ಯ ವರ್ಧನೆ ಮಾಡುವಂತದ್ದು ಕೂಡ ತಂತ್ರಜ್ಞಾನ ಬಂದಿದೆ, ಅದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಿರಿ. ಯಾಕಂದ್ರೆ ನಿಂಬೆ ಉಪ್ಪಿನಕಾಯಿ ಅಂತೂ ಮಾಡೇ ಮಾಡ್ತಾರೆ, ನಿಂಬೆ ಪೌಡರ್ ಮಾಡುವಂತದ್ದು ಕೂಡ ಇವತ್ತಿನ ದಿವಸ ತಂತ್ರಜ್ಞಾನ ಬಂದಿದೆ, ಅದ್ರ ಬಗ್ಗೆ ಏನಾದ್ರೂ ತಾವು ವಿಚಾರ ಮಾಡಿ. ತಂತ್ರಜ್ಞಾನದ ಬಗ್ಗೆ ಏನ ತಿಳ್ಕೊಂಡಿಲ್ರಿ, ಈಗ ಮುಂದುವರಿಬೇಕಾಗಿ ಸರ್. ಯಾಕಂದ್ರೆ ಇದು ನಾವು ತೆಲಿಲೇ ಒಯ್ದು ಒಲಿಗೆ ಹಾಕದಂಗ ಆಲ್ಕತ್ತದ್ರಿ ಎಲ್ಲಾ ರೈತರು. ಅದಕ್ಕೆ ನಮ್ ಕಲಬುರಗಿ ತಾಲೂಕದಾಗ ಎಷ್ಟು ಜನ ಲಿಂಬೆ ಬೆಳೆಗಾರರಿದ್ದೀವಿ, ಅಷ್ಟು ಮಂದಿದು ಒಂದು ಲಿಸ್ಟ್ ತಗೊಂಡು ಒಂದು ಸಂಘಟನೆ ಮಾಡಿ ಅದ್ರ ಮುಖಾಂತರ ಈ ಒಂದು ಯೋಜನೆ ಮಾಡಬೇಕಂತ ತಲೆಯಾಗ ಬಂದದ್ರಿ. ನೀವು ಅದಕ್ಕೆ ಸಲಹೆ ಕೊಟ್ರಿ, ತಮಗೂ ಧನ್ಯವಾದಗಳು ಇದರಲ್ಲಿಂದ. ಬಹಳ ಸಂತೋಷ. ನಮ್ಮ ರೈತರಿಗೆ ನೀವು ಏನ್ ಹೇಳಬೇಕಂತೀರಿ? ರೈತರಿಗೆ ಸರ್ ಮುಖ್ಯವಾಗಿ ನೀರಾವರಿ ಇದ್ರೆ ನಮಗ ವ್ಯವಸಾಯದೊಳಗ ಲಾಭ ಅದ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೂ ನಾವು ಬೇಕು ಬೇಡ ಅಂತ ಸೈಡ್ನಾಗ ಇಟ್ಟು ಒಕ್ಕಲ್ತನ ಮಾಡಿದ್ರೆ ನುಕ್ಸಾನ್ ಆಗ್ತದ, ನಾವು ಅದಕ್ಕೆ ಮುದ್ದಾಮೆ ನಿಂತು ಮಾಡಿದ್ರೆ ಲಾಭ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಚ್ಚಾಗಿ ಯುವಕರು ಮತ್ತು ಹಳ್ಳಿಯನ್ ಜನ ಬರೀ ಸಿಟಿ ಕಡೆ ಒಲವು ತೋರ್ಲಿಕ್ಕತ್ತಾರ, ಇದು ಒಂದು ನಮ್ಮ ವ್ಯವಸ್ಥೆಗೆ ಮಾರಕ ಅಂತ ಅನಿಸ್ತದ ನನಗ. ಅದಕ್ಕಾಗಿ ವ್ಯವಸಾಯದ ಮೇಲೆ ಒತ್ತು ಕೊಡಬೇಕಂತ ಹೇಳಿ ನಮ್ಮ ಈಗ ಹಳ್ಳಿಯಾಗಿರೋ ಹಿರಿಯರು ತಮ್ಮ ಮಕ್ಕಳಿಗೆ ಕಲಿಸಬೇಕು, ಇದ್ರ ಬಗ್ಗೆ ತಿಳಿ ಹೇಳಬೇಕು. ಯಾವಾಗ ದುಡ್ಡಿನ ಮೇಲಿನ ಆಸೆ ಕಮ್ಮಾದಾಗ ನಮಗೆ ತೃಪ್ತಿ ಸಿಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ದುಡ್ಡಿಗೆ ಬೆನ್ನು ಹತ್ಕೊಂಡು ಹೋದಾಗ ನಮ್ದು ಆರೋಗ್ಯ ಕಳ್ಕೊತೀವಿ ಅಂತ ಒಂದು ಮಾತಿದೆ ಸರ್ ಅದು. ಅದಕ್ಕಾಗಿ ನಮ್ಮ ಆರೋಗ್ಯ ಸಂಪತ್ತು ನಾವು ಕೂಡು ಸಂಸಾರ ಕೂಡು ಕುಟುಂಬ ಮಾಡಿಕೊಂಡು ಹೋಗಬೇಕಾದ್ರೆ ವ್ಯವಸಾಯ ಒಂದೇ ಮೂಲ ಅಂತ ಅನಿಸ್ತದೆ. ಬಹಳ ಒಳ್ಳೆ ಮಾತು ಹೇಳಿದ್ರಿ. ಆತ್ಮೀಯರೆ, ಚಿತ್ರಶೇಖರ್ ಪರಶೋಪ ಗೋಳ ಅವರನ್ನ ತಾವು ಮಾತಾಡಿಸಬಹುದು, ಅದಕ್ಕಾಗಿ ಅವರ ನಂಬರ್ ಕೊಡ್ತೀನಿ, ತಾವು ಬರ್ಕೊಳ್ಬಹುದು. 8861 9 0 9 8 0 ಈ ನಂಬರ್ ಅನ್ನು ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ತಾವು ಹಂಚಿಕೊಳ್ಬಹುದು. ಒಳ್ಳೆಯದು ಚಿತ್ರಶೇಖರ್ ಪರಶುರಪ್ಪಗಳವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಇಡೀ ಕೃಷಿ ಜೀವನದ ಸಾರವನ್ನೇ ತಾವು ಬುತ್ತಿ ಬಿಚ್ಚಿ ಇಟ್ಟುಬಿಟ್ಟಿದ್ದೀರಿ. ಅವ್ರ ಮುಂದೆ ಆಯ್ಕೆ ಅವರಿಗೆ ಬಿಟ್ಟಿದ್ದು, ಯಾವ ರೀತಿ ನಾವು ಕೃಷಿ ಮಾಡಿ ಮುಂದೆ ಬರಬೇಕು ಜೀವನದೊಳಗ. ತಾವು ಹೇಳಿದ್ರಿ ದುಡ್ಡೇ ದೊಡ್ಡದಲ್ಲ, ನಾವು ದುಡ್ಡಿನ ಬೆನ್ನು ಹತ್ತಬಾರದು ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ಕೋತಾನೆ ಬಹಳ ಸೂಕ್ಷ್ಮವಾದಂತಹ ಕೆಲವು ಸಂಗತಿಗಳನ್ನು ನಮ್ಮ ರೈತರ ಮನಸ್ಸಿಗೆ ತಟ್ಟುವಂಗೆ ಹೇಳಿದ್ದೀರಿ. ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ, ವಿಶೇಷವಾಗಿ ನಮ್ಮ ಯುವ ರೈತರು ಇದನ್ನೆಲ್ಲ ಕಲ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಕೂಡ ಕೃಷಿಯೊಳಗೆ ಮುಂದೆ ಬರ್ತಾರ ಅಂತ ಹೇಳಿ ನಾವು ಭಾವಿಸೋಣ. ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಯೋಜನೆಗಳು ಏನು ತಾವು ಯಾವ ರೀತಿ ಅಳವಡಿಸಿಕೊಳ್ತಾ ಬಂದಿದ್ದೀರಿ, ಅದೇ ರೀತಿಯಾಗಿ ನಮ್ಮ ಯುವಕರು ಸಹಿತ ಹೊಸ ಯೋಚನೆಗಳಿಗೆ ಸ್ವಾಗತ ಮಾಡಿ ತಮ್ಮ ಕೃಷಿ ಬಾಳನ್ನು ಬೆಳಗಿಸಿಕೊಳ್ತಾರ ಅಂತೇಳಿ ಭಾವಿಸ್ತಾ, ಇಲ್ಲಿ ತನಕ ಏನು ಸಂವಾದ ಮಾಡಿದ್ದೀರಿ ನಮ್ಮ ಎಲ್ಲ ರೈತರ ಜೊತೆಗೆ, ಅದಕ್ಕಾಗಿ ತಮಗ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸಾಹೇಬ್. ಈ ತನಕ ತೋಟಗಾರಿಕಾ ಬೆಳೆಗಳಲ್ಲಿನ ಅನುಭವ ಈ ಕುರಿತು ಕಲಬುರಗಿ ತಾಲೂಕಿನ ತಾಡತೆಗ್ನೂರ್ ಗ್ರಾಮದ ಹಿರಿಯ ರೈತರಾದ ಚಿತ್ರಶೇಖರ್ ಪರಶಿವಪ್ಪ ಗೋಳ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಮಣ್ಣಿನ ಮಗ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಮಲ್ಲಮ್ಮ ತ್ಯಾಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣಂತ. ಭಕ್ತಿಯಿಂದ ಸ್ನಾನ ಮಾಡಿ ನಾವು ಬಂದೇವಮ್ಮ. ನಿಮ್ಮನಲ್ಲಿ ಹೊಳೆ ಸಾಗಿ ಬಂತಮ್ಮ, ಭಕ್ತಿನಿಂದೇ ಸನ ಮಾಡಿ ನಾವು ಬಂದೇವಮ್ಮ. ನಿಮ್ಮನದಿ ಹೊಳೆ ಸಾಗಿ ಬಂತಮ್ಮ, ಭಕ್ತಿನಿಂದೇ ಸನ ಮಾಡಿ ನಾವು ಬಂದೇವಮ್ಮ. ಗರ್ಗೆ ಪುರವಾಸ್ಯ ತಾಯಿ ಭಗಮ್ಮ, ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಸಡಗರದಿಂದ ಮಡಗಳೋಟು ನಾವು ಬಂದೇವಮ್ಮ, ಸಿಡಿ ಬಂಡೆ ಶರವಡೆ ಶರಣಂದೇವಮ್ಮ. ಸಡಗರದಿಂದ ಮಡಗಳೋಟು ನಾವು ಬಂದೇವಮ್ಮ, ಸಿಡಿ ಬಂಡೆ ಶರವಡೆ ಶರಣಂದೇವಮ್ಮ. ಸಡಗರದಿಂದ ಮಡಗಳೋಟು ನಾವು ಬಂದೇವಮ್ಮ, ಸಿಡಿ ಬಂಡೆ ಶರವಡೆ ಶರಣಂದೇವಮ್ಮ. ಸಡಗರದಿಂದ ಮಡಗಳೋಟು ನಾವು ಬಂದೇವಮ್ಮ, ಸಿಡಿ ಬಂಡೆ ಶರವಡೆ ಶರಣಂದೇವಮ್ಮ. ಗತೊರೆಗೆ ಪುರವಾಸೆ ತಾಯಿ ಭಾಗಮ್ಮ, ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಸುಳ್ಳಾಡೆ ಸೆಳೆಗಳು ನಡವಲದೇಳಮ್ಮ, ಕರೆಯಾಡೆ ಸೆಳೆಗಳು ನಡುತ್ತೇಳಮ್ಮ. ಸೊಳ್ಳೆ ಸೆಳೆಗಳು ನಡವಲದೇಳಮ್ಮ, ಕರೆಯಾಡೆ ಸೆಳೆಗಳು ನಡುತ್ತೇಳಮ್ಮ. ಸುಳ್ಳಾಡೆ ಸೆಳೆಗಳು ನಡವಲದೇಳಮ್ಮ, ಕರೆಯಾಡೆ ಸೆಳೆಗಳು ನಡುತ್ತೇಳಮ್ಮ. ಸೊಳ್ಳಾಡೆ ಸೆಡೆಗಳು ನಡವಲದೇಳಮ್ಮ, ಕರೆಯಾಡೆ ಸೆಡೆಗಳು ನಡುತ್ತೇಳಮ್ಮ. ಗತೊರೆಗೆ ಪುರವಾಸ್ಯ ತಾಯಿ ಭಾಗಮ್ಮ, ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಉಡಿಯಲ್ಲಿ ಪೊರ ಕಟ್ಟೆ ಸಿಡಿ ಆಡುವರಮ್ಮ, ಕೈಲಾಸ ಜನರೆಲ್ಲ ನೋಡುವಾರಮ್ಮ. ಉಡಿಯಲ್ಲಿ ಪೊರ ಕಟ್ಟೆ ಸಿಡಿ ಆಡುವರಮ್ಮ, ಕೈಲಾಸ ಜನರೆಲ್ಲ ನೋಡುವಾರಮ್ಮ. ಉಡಿಯಲ್ಲಿ ಪೊರ ಕಟ್ಟೆ ಸಿಡಿ ಆಡುವರಮ್ಮ, ಕೈಲಾಸ ಜನರೆಲ್ಲ ನೋಡಿದಾರಮ್ಮ. ಉಡಿಯಲ್ಲಿ ಪೊರ ಕಟ್ಟೆ ಸಿಡಿ ಆಡುವಳಮ್ಮ, ಕೈಲಾಸ ಜನರೆಲ್ಲ ನೋಡಿದಾರಮ್ಮ. ಗತೊರೆಗೆ ಪುರವಾಸ್ಯ ತಾಯಿ ಭಾಗಮ್ಮ, ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಮನದೊಳ ನೆನೆಯೋತ ನಾವು ಬಂದೇವಮ್ಮ. ಭಾಗಮ್ಮಗ ನೆನೆದಾರೆ ಪಾಪ ಪರಿಹಾರ, ಭಾಗಮ್ಮಗ ನೆನೆದಾರೆ ಕರಣಿ ಕೈಲಾಸ. ಭಾಗಮ್ಮಗ ನೆನೆದಾರೆ ಪಾಪ ಪರಿಹಾರ, ಭಾಗಮ್ಮಗ ನೆನೆದಾರೆ ಕರಣಿ ಕೈಲಾಸ. ಭಾಗಮ್ಮಗ ನೆನೆದಾರೆ ಪಾಪ ಪರಿಹಾರ, ಭಾಗಮ್ಮಗ ನೆನೆದಾರೆ ಕರಣಿ ಕೈಲಾಸ. ಭಾಗಮ್ಮಗ ನೆನೆದಾರೆ ಪಾಪ ಪರಿಹಾರ, ಭಾಗಮ್ಮಗ ನೆನೆದಾರೆ ಕರಣಿ ಕೈಲಾಸ. ಮಗಳಿಗೆ ಕೊಡಬೇಕಾದ ಮನಿತಾನಿರುಬೇಕೆ, ಮನಿತಾನಿರುಬೇಕೆ ಹೊಲ ಮನಿ ಅತ್ತ ಬಂಡೆ ಮನಿ ಆಯಾಸವೆಲ್ಲ. ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದ. ಮುಂದಿರಬೇಕಾಯ್ ಹೊಲ ಮನೆಯತ್ತ ಬಂಡೆ ಮನೆ ಮುಂದಿರಬೇಕಾಯ್ ಹೊಲ ಮನೆಯತ್ತ ಬಂಡೆ ಮನೆ ಮುಂದಿರಬೇಕೆ ಮನೆ ಮುಂದಿರಬೇಕಾಯ್ ಒಕ್ಕಲತನ ಮಾಡಲಾಕ ಬಾವ ಇರಬೇಕಾಯ್ ಒಕ್ಕಲತನ ಮಾಡಲಾಕ ಬಾವ ಇರಬೇಕಾಯ್ ಒಕ್ಕಲತನ ಮಾಡಲಾಕ ಬಾವ ಇರಬೇಕಾಯ್ ಒಕ್ಕಲತನ ಮಾಡಲಾಕ ಬಾವ ಇರಬೇಕಾಯ್ ಒಕ್ಕಲತನ ಮಾಡಲಾಕ ಬಾವ ಇರಬೇಕೆ ಬಾವ ಇರಬೇಕಾಯ್ ದನ ಕರ